ನನ್ನ ಹತ್ತಿರದಲ್ಲಿ ಇಟ್ಟುಕೊಂಡು ನನಗದನ್ನು ಸೇವನೆ ಮಾಡಲಿಕ್ಕೆ ನನಗಾಗ್ತಿಲ್ಲ ಅಂತಂದ್ರೆ ನಾವೆಷ್ಟು ಹಿಂದೆ ಸರಿತಾ ಇದ್ದೀವಿ? ಯೋಚನೆ ಮಾಡಿ ಬಂಧುಗಳೇ. ಅದ್ಭುತವಾದಂತ ಫಲಗಳನ್ನ ತಿಂದು, ಅದ್ಭುತವಾದ ಸೊಪ್ಪನ್ನ ತಿಂದು, ಎಲ್ಲೆಲ್ಲೋ ಹುಲ್ಲನ್ನು ಹುಡುಕಿ ನೀವು ಹಾಕಿರುವಂತ ಕೆಟ್ಟ ಮುಸುರಿಯನ್ನ ಕುಡಿದಂತ ಹಸು ಅದ್ಭುತವಾದ ಪೌಷ್ಟಿಕಾಂಶಗಳ ಹಾಲನ್ನ ರಕ್ಷಣೆ ಮಾಡಿಕೊಡ್ತಾ ಇದೆ ನಮಗೆ. ನಾವು ಹಾಕೋದೆಲ್ಲ ಅದಕ್ಕೆ ಕೆಟ್ಟದ್ದೇ. ಯಾಕೆ ಕೆಟ್ಟ ಮುಸುರಿ, ಕೈ ತೊಳೆದದ್ದು, ಕಾಲ್ ತೊಳೆದದ್ದು, ಪಾತ್ರೆ ತೊಳೆದದ್ದು ಎಲ್ಲವನ್ನು ಮಿಕ್ಸ್ ಮಾಡಿ ಮುಸುರಿಯನ್ನ ಕೊಡ್ತೀವಿ, ಅದನ್ನ ಸಂಗ್ರಹಣೆ ಮಾಡಿಕೊಂಡು ಅದ್ಭುತವಾದಂತ ಹಾಲನ್ನ ಕೊಡ್ತೇವಲ್ಲ, ನಾವು ಹಾಲಿನ ಮೇಲೆ ಎಷ್ಟು ಅಗೌರವವನ್ನು ತೋರಿಸ್ತಾ ಇದೀವಿ ಇವತ್ತು ಯೋಚನೆ ಮಾಡಿ. ಈ ದಾರಿಯನ್ನ ಬದಲಾವಣೆ ಮಾಡಬೇಕಾದವ್ರು ಯಾರು? ನಾವು ಇದ್ರ ಕಡೆ ಗಮನವನ್ನು ಹರಿಸಬೇಕಾಗಿದೆ ಇವತ್ತು ರೈತ ಬಂಧುಗಳೇ. ಇಲ್ಲದೆ ಹೋದ್ರೆ ನಮ್ಮ ದೇಶದ ಒಳಗಡೆ ರೈತರ ಸಂಖ್ಯೆ ಹಾಳಾಗುವುದಕ್ಕೆ ಬರೇ ಕ್ರಿಮಿನಾಶಕನೋ ಕೀಟನಾಶಕನೋ ಅಥವಾ ಯಾವುದಾದ್ರು ಕಳೆನಾಶಕನೋ ಅಲ್ಲ, ನಮ್ಮ ಮನಸ್ಥಿತಿನೇ ಮೊದಲ ಕಾರಣ ಆಗಿದೆ ಅಂತ ನಾವು ಭಾವಿಸಿಕೊಳ್ಬೇಕು. ಅಂದ್ರೆ ರೈತರಲ್ಲಿ ಶಿಸ್ತಿಲ್ಲ ಅನ್ನುವಂಥದ್ದು ಇವತ್ತು ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ, ಮೇಲೆ ಕೂತ್ಕೊಂಡಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಶಿಸ್ತು ಎಲ್ಲಿ ಇರೋದಿಲ್ವೋ, ಎಲ್ಲಿ ತನ್ನದೇ ಆದಂತ ಒಂದು ಸಿದ್ಧಾಂತವನ್ನು ಹುಟ್ಟಾಕೊಳ್ಳೋದಿಲ್ವೋ, ಎಲ್ಲಿ ತನ್ನದೇ ಆದಂತ ಒಂದು ಸಿದ್ಧಾಂತಕ್ಕೆ ಬೆಲೆಯನ್ನು ನಾವು ಕೊಡೋದಿಲ್ಲವೋ, ಅಲ್ಲಿ ಉಪ್ಪನ್ನ ತಿಂದು ಎಲ್ಲೆಲ್ಲೋ ಹುಲ್ಲನ್ನ ಹುಡುಕಿ ನೀವು ಹಾಕಿರುವಂತ ಕೆಟ್ಟ ಮುಸುರಿಯನ್ನ ಕುಡಿದಂತ ಹಸು ಅದ್ಭುತವಾದ ಪೌಷ್ಟಿಕಾಂಶಗಳ ಹಾಲನ್ನ ರಕ್ಷಣೆ ಮಾಡಿಕೊಡ್ತಾ ಇದೆ ನಮಗೆ. ನಾವು ಹಾಕೋದೆಲ್ಲ ಅದಕ್ಕೆ ಕೆಟ್ಟದ್ದೇ. ಯಾಕೆ ಕೆಟ್ಟ ಮುಸುರಿ, ಕೈ ತೊಳೆದದ್ದು, ಕಾಲ್ ತೊಳೆದದ್ದು, ಪಾತ್ರೆ ತೊಳೆದದ್ದು ಎಲ್ಲಂಥದ್ದು ಇವತ್ತು ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ, ಮೇಲೆ ಕೂತ್ಕೊಂಡಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಶಿಸ್ತು ಎಲ್ಲಿ ಇರೋದಿಲ್ವೋ, ಎಲ್ಲಿ ತನ್ನದೇ ಆದಂತ ಒಂದು ಸಿದ್ಧಾಂತವನ್ನು ಹುಟ್ಟಾಕೊಳ್ಳೋದಿಲ್ವೋ, ಎಲ್ಲಿ ತನ್ನದೇ ಆದಂತ ಒಂದು ಸಿದ್ಧಾಂತಕ್ಕೆ ಬೆಲೆಯನ್ನು ನಾವು ಕೊಡೋದಿಲ್ವೋ, ಅಲ್ಲಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮಿಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲಬಾವು ರೋಗದ ಲಕ್ಷಣಗಳು ಹಾಗೂ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಹಾಲು ಪ್ರಕೃತಿ ನೀಡಿರುವ ಒಂದು ಶ್ರೇಷ್ಠ ವರದಾನ. ಇದು ಎಲ್ಲಾ ವಯಸ್ಸಿನವರು ಮತ್ತು ರೋಗಿಗಳು ಸೇವಿಸಬಹುದಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಸಂಪೂರ್ಣ ಆಹಾರ. ದೇವರ ಪೂಜೆಯಿಂದ ಮಜ್ಜಿಗೆ ತಯಾರಿಸುವವರೆಗೆ ಮಾನವನ ಪ್ರತಿಯೊಂದು ಕಾರ್ಯದಲ್ಲಿಯೂ ಹಾಲು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಆದ್ದರಿಂದ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಕೇವಲ ಒಂದು ವಸ್ತುವಾಗಿ ನೋಡದೆ ಅದಕ್ಕೆ ತನ್ನದೇ ಆದ ಸ್ಥಾನಮಾನಗಳನ್ನು ನೀಡಬೇಕು. ಹಾಗಾದ್ರೆ ಹಾಲು ಅಂತಂದ್ರೆ ಏನು ಅಂಥೇಳಿ ನೋಡೋಣ. ಸಸ್ತನಿ ವರ್ಗದ ಪ್ರಾಣಿಗಳು ಕರುಗಳ ಜನನದ ನಂತರ ಅಂತಂದ್ರೆ ಗಿಣ್ಣು ಹಾಲನ್ನ ಹೊರತುಪಡಿಸಿ ಅವುಗಳ ಪೋಷಣೆಗೆ ಅಗತ್ಯವಾದ ನೀರು, ಕೊಬ್ಬು, ಸಸಾರಜನಕ ಸಂಯುಕ್ತ, ಸಕ್ಕರೆ, ಖನಿಜಾಂಶ ಮತ್ತು ಜೀವಸತ್ವಗಳಾದ ಎ, ಡಿ, ಇ, ಕೆ ಹಾಗೂ ಬಿ ಕಾಂಪ್ಲೆಕ್ಸ್ ಇವುಗಳಿಂದ ಕೂಡಿದ ಬಿಳಿ ಬಣ್ಣದ ಆಹಾರ ದ್ರವವನ್ನು ಮೊಲಗಳ ಕ್ಷೀರೋತ್ಪಾದನೆ ಗ್ರಂಥಿಗಳಲ್ಲಿ ಉತ್ಪಾದಿಸುತ್ತ ಸಕ್ಕರೆ, ಖನಿಜಾಂಶ ಮತ್ತು ಜೀವಸತ್ವಗಳಾದ ಎ, ಡಿ, ಇ, ಕೆ ಹಾಗೂ ಬಿ ಕಾಂಪ್ಲೆಕ್ಸ್ ಇವುಗಳಿಂದ ಕೂಡಿದ ಬಿಳಿ ಬಣ್ಣದ ಆಹಾರ ದ್ರವವನ್ನು ಮೊಲಗಳ ಕ್ಷೀರೋತ್ಪಾದನೆ ಗ್ರಂಥಿಗಳಲ್ಲಿ ಉತ್ಪಾದಿಸುತ್ತ